ಕೃಷಿಯಲ್ಲಿ ಹೊಸ ಚಿಂತನೆ ಅಂದರೆ ಏನು? ಯುವಕರು ಇತ್ತೀಚಿನ ವರ್ಷಗಳಲ್ಲಿ ಒಂದಷ್ಟು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಂತ ಕೇಳಿದ್ದೀವಿ. ಅವರಲ್ಲಿ ಒಂದಷ್ಟು ಹೊಸ ಹೊಸ ಚಿಂತನೆಗಳು ಇರುವುದನ್ನು ಕೂಡ ನಾವು ಗಮನಿಸಿದ್ದೀವಿ. ಏನು ಹೊಸ ಚಿಂತನೆ ಅಂದರೆ? ಅಂದರೆ ಈಗಾಗಲೇ ಇರುವಂಥ ಕೃಷಿಯಲ್ಲಿ ಹೊಸತನವನ್ನು ಅಳವಡಿಸಿಕೊಂಡು ಅದರಲ್ಲಿ ನಮ್ಮ ಉತ್ಪತ್ತಿಯನ್ನು ಜಾಸ್ತಿ ಮಾಡುವಂಥದ್ದು, ಮತ್ತು ಅದಕ್ಕೆ ಸ್ವಲ್ಪ ಮೆಷಿನರೀಸು ಯಂತ್ರೋಪಕರಣಗಳನ್ನು ಉಪಯೋಗ ಮಾಡಿಕೊಂಡು ಆಮೇಲೆ ಅದಕ್ಕೆ ಬೇಕಾದ ನಾವು ಮರಗಳಿಗೆ ಅಥವಾ ನಮ್ಮ ಬೆಳೆಗಳಿಗೆ ಬೇಕಾದಂಥ ಪೋಷಕಾಂಶಗಳನ್ನು ಅಗತ್ಯ ಇರುವಷ್ಟು ಪ್ರಮಾಣದಲ್ಲಿ ಬೇಕಾದ ಟೈಮಲ್ಲಿ ಕೊಡುವಂಥದ್ದು, ಇದನ್ನೆಲ್ಲ ಉಪಯೋಗ ಮಾಡುವಂಥದ್ದು ಕೃಷಿಯಲ್ಲಿ ಅಳವಡಿಸಿಕೊಳ್ಳುವಂಥದ್ದು ಈಗಿನ ಹೊಸ ಯುವಕರ ಯುವ ಪೀಳಿಗೆಯ ಇದರಲ್ಲಿ ಸ್ವಲ್ಪ ಕಾಣ್ತಾ ಇದ್ದೇವೆ. ಅದು ಒಳ್ಳೆ ಬೆಳವಣಿಗೆ ಅಂತೇಳಿ ಕಾಣ್ತದೆ. ಈಗ ಸಾಂಪ್ರದಾಯಿಕವಾಗಿ ಅಡಿಕೆ ತೋಟವನ್ನು ಅಥವಾ ಕೃಷಿಯನ್ನು ಮಾಡುವಂಥವ್ರು ಅಥವಾ ನಮ್ಮ ಹಿರಿಯರು ಏನು ಕೃಷಿಯನ್ನು ಮಾಡ್ತಾ ಇದ್ರು ಅಂತಹ ಸಂದರ್ಭದಲ್ಲಿ ಸೊಪ್ಪನ್ನು ತರುವಂತಹದ್ದು, ಬುಡ ಬಿಡಿಸುವಂತಹದ್ದು, ಮಣ್ಣು ಹಿಡಿಸುವಂತಹದ್ದು, ಅಗತ್ಯ ಮಾಡುವಂತಹದ್ದು, ಈ ಎಲ್ಲ ಕ್ರಮವನ್ನು ಅಡಿಕೆ ತೋಟದಲ್ಲಿ ಅನುಸರಿಸ್ತಾ ಇದ್ರು. ಅದು ಇವತ್ತು ಕೂಡ ಪ್ರಸ್ತುತವೋ ಅಥವಾ ಅದರ ಅಗತ್ಯವೇ ಇಲ್ವೋ ಹೇಗೆ? ಅದು ನಿಜವಾಗಿ ನಮಗೆ ಮಾಡಲಿಕ್ಕೆ ಸಾಧ್ಯ ಉಂಟು ಅಂತಾದರೆ ಅದು ಉತ್ತಮವಾದ ವಿಷಯ ಅಂತೇಳಿ ಕಾಣ್ತದೆ. ಯಾಕೆಂತ ಹೇಳಿದ್ರೆ ಒಂದು 4-5 ವರ್ಷಗಳಿಗೆ ಒಂದ್ಸಲ ಹೊಸ ಮಣ್ಣನ್ನು ನಾವು ತೋಟಗಳಿಗೆ ಇದು ಮರಗಳ ಬುಡಗಳಿಗೆ ಕೊಡುವಂಥದ್ದು, ಅದು ಪೋಷಕಾಂಶಗಳು ಹೆಚ್ಚು ಸಿಗ್ತದೆ ಅದಕ್ಕೆ, ಹೊಸ ಮಣ್ಣು ಸಿಕ್ಕಿದ ತಕ್ಷಣ ಇರುವಂಥದ್ದು. ಆಮೇಲೆ ಸೊಪ್ಪು ಗೊಬ್ಬರಗಳನ್ನೆಲ್ಲ ಹಾಕುವಂಥದ್ದು, ಇದು ಸಾವಯವ ಅಂಶಗಳನ್ನು ಆರ್ಗ್ಯಾನಿಕ್ ಕಾರ್ಬನ್ ಅನ್ನು ನಮ್ಮ ಮಣ್ಣಿನಲ್ಲಿ ಜಾಸ್ತಿ ಮಾಡಿ ಅದು ಮಣ್ಣಿನ ಫಲವತ್ತತೆಯನ್ನು ಜಾಸ್ತಿ ಮಾಡ್ತದೆ. ಅದು ಉತ್ತಮ, ಆದರೆ ಅದು ಈಗಿನ ಪರಿಸ್ಥಿತಿಯಲ್ಲಿ ಕಾರ್ಮಿಕರ ಕೊರತೆಯನ್ನು ಎಲ್ಲ ನೋಡಿಕೊಳ್ಳುವಾಗ ಅದು ಸ್ವಲ್ಪ ಕಷ್ಟ ಸಾಧ್ಯ ಈಗಿನ ಇದರಲ್ಲಿ ಅಂತ ಕಾಣ್ತದೆ. ಈಗ ಕೃಷಿ ತ್ಯಾಜ್ಯಗಳು ಸಾಕಷ್ಟು ಕೃಷಿಯಲ್ಲೇ ಸಿಗ್ತವೆ. ಈಗ ಅಡಿಕೆ ತೋಟದಲ್ಲಿ ಆದರೆ ಸೋಗೆ ಆಗ್ಬೋದು, ಹಾಳೆ ಆಗ್ಬೋದು ಅಥವಾ ಅಡಿಕೆ ಸಿಪ್ಪೆ ಆಗ್ಬೋದು ಇಂಥದ್ದು. ಇದರ ಮರು ಬಳಕೆಯನ್ನು ಹೇಗೆ ಮಾಡುವಂಥದ್ದು? ಹಾಗೆ ಕೊಚ್ಚಿ ಬುಡಕ್ಕೆ ಹಾಕಿದ್ರೆ ಗೊಬ್ಬರ ಆಗ್ತದೋ ಅಥವಾ ಕಾಂಪೋಸ್ಟ್ ಮಾಡಿಯೋ ಎರೆಗೊಬ್ಬರ ಮಾಡಿಯೋ ಹಾಕಬೇಕಾ? ನಮ್ಮಲ್ಲಿ ಎಲ್ಲ ಹೇಗೆ ಅಂತ ಹೇಳಿದ್ರೆ ಈಗ ತೋಟದಲ್ಲಿ ಇರುವಂತಹ ಕಳೆ ವಸ್ತುಗಳು ಇರುವುದು, ಅಡಿಕೆ ಸೋಗೆ ಹಾಳೆ ಅಥವಾ ಅಲ್ಲಿ ಬೆಳೆಯುವಂತಹ ಕಳೆ ವಸ್ತುಗಳು, ಬಾಳೆಯ ತ್ಯಾಜ್ಯಗಳು ಎಲ್ಲವನ್ನು ಯಾವುದನ್ನು ಮನೆಗೆ ತಗೊಂಡು ಹೋಗ್ಲಿಕ್ಕಿಲ್ಲ, ಎಲ್ಲವೂ ಅಲ್ಲಿ ತೋಟದಲ್ಲಿಯೇ ಮರುಬಳಕೆ ಆಗುವಂತ ಇದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ನಾನು ಎಲ್ಲದನ್ನು ಮರದ ಬುಡಕ್ಕೆ ಕುಚ್ಚಿ ಹಾಕುವಂಥದ್ದು. ಆಮೇಲೆ ನಾವು ಈಗ ಒಂದು 2 ವರ್ಷದಿಂದ ವೇಸ್ಟ್ ಡಿಕಂಪೋಸರ್ ಅಂತೇಳಿ ಅದನ್ನು ಉಪಯೋಗ ಮಾಡ್ತಾ ಇದ್ದೇವೆ. ಅದು ವೇಸ್ಟ್ ಡಿಕಂಪೋಸರ್ ಅಂತೇಳಿ ಒಂದು ಕಲ್ಚರ್ ಸಿಗುತ್ತದೆ ನಮಗೆ ಗಾಜಿಯಾಬಾದ್ ಯೂನಿವರ್ಸಿಟಿಯಿಂದ, ಸೆಂಟ್ರಲ್ ಗವರ್ಮೆಂಟ್ ನಂಟರಲ್ಲಿ ಅದನ್ನು ತಯಾರು ಮಾಡಿ ಕೊಟ್ಟಂತದ್ದು. ಅದನ್ನು ಹೇಗೆಂತ ಹೇಳಿದ್ರೆ ಒಂದು ಬ್ಯಾರಲ್ ನೀರಿಗೆ 2-3 ಕೆಜಿ ಬೆಲ್ಲವನ್ನು ಹಾಕಿ ಅದು ಕರಡಿದ ಮೇಲೆ ಆಮೇಲೆ ಅದಕ್ಕೆ ಈ ವೇಸ್ಟ್ ಡಿಕಂಪೋಸರ್ ಕಲ್ಚರ್ ಹಾಕ್ತೇವೆ. ಆಮೇಲೆ ಅದನ್ನು ಪ್ರತಿದಿನ ದಿನಕ್ಕೆ 1-2 ಸಲವೋ ಅದನ್ನು ಕಲೆಕ್ಟ್ ಆಗಿರ್ತೇವೆ. ಒಂದು ವಾರದಲ್ಲಿ ಅದರ ಕಲ್ತಿ ಇದು ನಮಗೆ ದ್ರಾವಣ ತಯಾರಾಗುತ್ತದೆ. ಆಮೇಲೆ ಅದನ್ನು ಪ್ರತಿ ಮರದ ಬುಡಕ್ಕೆ ಈ ಸೋಗೆ ಹಾಳೆ ಏನು ಕೊಚ್ಚಿ ಹಾಕಿದ್ದೇವೆ ಅದರ ಮೇಲಕ್ಕೆ ಅದನ್ನು ಹೊಯ್ತಾ ಹೋಗ್ತೇವೆ, ಅದು ಅಲ್ಲಿಯೇ ಡಿಕಂಪೋಸ್ ಆಗಿ ಗೊಬ್ಬರದವಾಗಿ ಪರಿವರ್ತನೆ ಆಗ್ತದೆ ಅಂತ ಹೇಳುವಂತ ಕಾರಣಕ್ಕೆ ಅದನ್ನು ಉಪಯೋಗ ಮಾಡ್ತಾ ಇದ್ದೇವೆ. ಈಗ ನಾನು ಪ್ರತಿ ಮರದ ಬುಡಕ್ಕೆ ಹೊಯ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳುವ ದೃಷ್ಟಿಯಲ್ಲಿ ಅದನ್ನು ನೀರಾವರಿಯ ಮೂಲಕವೇ ಅದನ್ನು ಇಡೀ ತೋಟಕ್ಕೆ ಅದನ್ನು ಸ್ಪ್ರೇ ಮಾಡ್ತಾ ಇದ್ದೇನೆ. ನೀರಾವರಿಯ ಜೊತೆಗೆ ಅದನ್ನು ಇಂಜೆಕ್ಟ್ ಮಾಡಿ ಇಡೀ ತೋಟಕ್ಕೆ ಸಿಗುವಾಗ ಮಾಡ್ತಾ ಇದ್ದೇನೆ. ಈಗ ಒಂದು ಡ್ರಮ್ನಷ್ಟು ನೀವು ವೇಸ್ಟ್ ಡಿಕಂಪೋಸರ್ ತಯಾರು ದ್ರಾವಣವನ್ನು ತಯಾರು ಮಾಡಿದ್ರೆ ಇಡೀ ತೋಟಕ್ಕೆ ಒಂದ್ ಸರಿಗೆ ಬಿಡಬಹುದು, ಮತ್ತೆ 1 ತಿಂಗಳು ಬಿಟ್ಟು ಮಾಡುವಂತದ್ದು, 15 ದಿವಸ ಬಿಟ್ಟು ಮಾಡುವಂತದ್ದು. ಅದು ಹೇಗೆಂತ ಹೇಳಿದ್ರೆ ನಾವು ಒಂದು 5-8 ಬ್ಯಾರಲ್ಗಳನ್ನು ಒಂದು ಮುಂದೆ ಸಲಕ್ಕೆ ಮಾಡ್ತೇವೆ. ಮಾಡಿ ಅದನ್ನು ಸಾಮಾನ್ಯ ಒಂದು ಅರ್ಧಾಂಶ ತೋಟಕ್ಕೆಲ್ಲ ಬರ್ತದೆ ಅದು, ಮತ್ತೆ ಪೂರ್ತಿ ಮತ್ತೆ ಅರ್ಧಾಂಶ ತೋಟಕ್ಕೆ ಪುನಃ ನೆಕ್ಸ್ಟ್ ವಾರಕ್ಕೆ ವಾರ ಅದು 5-5 ಅಥವಾ 10 ಎಷ್ಟು ಬ್ಯಾರಲ್ ನಾವು ತಯಾರು ಮಾಡ್ತೇವೆ ಅದನ್ನು ಅಷ್ಟು ತಯಾರು ವಾರಕ್ಕೆ ಒಂದು ಸಲ ತಯಾರಾಗ್ತದೆ. ಅದು ತಯಾರು ಮಾಡಿ ಅದರಲ್ಲಿ ಹೇಗೆ ಅಂತ ಹೇಳಿದ್ರೆ ನಾವು 200 ಲೀಟರ್ ದ್ರಾವಣವನ್ನು ತಯಾರು ಮಾಡಿದರೆ 175 ಲೀಟರ್ನ ನಾವು ಅದನ್ನು ತೋಟಕ್ಕೆ ಉಪಯೋಗ ಮಾಡ್ತೇವೆ. ಆಮೇಲೆ ಉಳಿದ 25 ಲೀಟರ್ಗೆ ವಾಪಸ್ ಅದಕ್ಕೆ ನೀರು ತುಂಬಿಸ್ತೇವೆ. ಆಮೇಲೆ ಅದಕ್ಕೆ ಪುನಃ 2 ಕೆಜಿ ಬೆಲ್ಲ ಹಾಕಿ ಪುನಃ 1 ವಾರದಲ್ಲಿ ಅದು ತಯಾರಾಗ್ತದೆ. ಹೀಗೆ ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತೇವೆ. ಅದು ಬೆಲ್ಲದ ದ್ರಾವಣ ಅಂತ ಹೇಳುವಂಥದ್ದು ಈ ಇದರಲ್ಲಿದ್ದ ವೇಸ್ಟ್ ಡಿಕಂಪೋಸಲ್ಲಿದ್ದ ಸೂಕ್ಷ್ಮಾಣುಗಳು ಮಲ್ಟಿಪ್ಲೈ ಆಗ್ಲಿಕ್ಕೆ ಇರುವಂತಹ ಒಂದು ಸಾಧನ ಇದು ಮೀಡಿಯಾ ಅಷ್ಟೇ. ಹಾಗೆ ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತೇವೆ. ಪ್ರಾರಂಭಿಕವಾಗಿ ಒಂದ್ಸರಿ ಕಲ್ಚರ್ ಉಪಯೋಗಿಸಿದ್ರೆ ಸಾಕು, ಮತ್ತೆ ಅದನ್ನೇ ನೀವು ಮತ್ತೆ ರಿಪೀಟ್ ಮಾಡಿ? ಹೌದು, ಅದು ರಿಪೀಟ್ ಆಗ್ತಾ ಹೋಗ್ತದೆ, ರಿಪೀಟ್ ಮಾಡ್ತಾ ಹೋಗುವ. ಎಷ್ಟು ಸಮಯ ಮಾಡಬಹುದು? ಅದು ಎಷ್ಟು ಸಮಯವೂ ಮಾಡಬಹುದು. ಅದರಲ್ಲಿ ಆ 25 ಲೀಟರ್ ಉಳಿಸಿಕೊಂಡದಲ್ಲಿ ನಮಗೆ ಬೇಕಾದಂತ ಸೂಕ್ಷ್ಮಾಣುಗಳು ಇರ್ತದೆ, ಅದು ಬೆಲ್ಲದ ದ್ರಾವಣದಲ್ಲಿ ಮಲ್ಟಿಪ್ಲೈ ಆಗ್ತಾ ಹೋಗ್ತದೆ. ಅದನ್ನು ಎಷ್ಟು ಸಾರಿ ಬೇಕಾದ್ರೂ ಉಪಯೋಗ ಮಾಡಬಹುದು. ಇದರ ಉಪಯೋಗದಿಂದಾಗಿ ಯಾವ ರೀತಿ ಒಂದು ಬದಲಾವಣೆ ಕಾಣ್ತಾ ಇದೆ ತೋಟದಲ್ಲಿ? ನನಗೆ ಸದ್ಯಕ್ಕೆ ನಾನು ಈಗ ಇಳುವರಿಯ ಮಟ್ಟಕ್ಕೆ ಇಳುವರಿ ಹೇಗೆ ಉಂಟು ಅಂತ ಹೇಳುವಲ್ಲಿವರೆಗೆ ನನಗೆ ಅದು ಗೊತ್ತಾಗುದಿಲ್ಲ. ಅಂದ್ರೆ ಈಗ ಪ್ರಸ್ತುತ ನನಗೆ 2 ವರ್ಷದಿಂದ ಉಪಯೋಗ ಮಾಡ್ತಾ ಇರುವ ಕಂಡದ್ದು ಅಂತ ಹೇಳಿದ್ರೆ ತೋಟದಲ್ಲಿ ಉತ್ತಮವಾದ ಕಳೆ ಬೆಳೆಯುತ್ತದೆ. ಉತ್ತಮ ಅಂದ್ರೆ ನಮ್ಮ ತೋಟಕ್ಕೆ ಪೂರಕವಾದ ಕಳೆ ಬೆಳೆಯುತ್ತದೆ. ಅಂದ್ರೆ ಅದು ಹುಲ್ಲು ನಮ್ಮ ದನಗಳು ತಿನ್ನದ ತರದ ಹುಲ್ಲು ಬರ್ತಾ ಇತ್ತು, ಈಗ ತಿನ್ನುವ ಟೈಪಿನ ಹುಲ್ಲು ಬರ್ತಾ ಉಂಟು. ನಮ್ಮ ಮನೆಯ ಸುತ್ತಮುತ್ತಲಿನವರು ದನ ಸಾಕುವವರು ಕೇಳ್ತಾ ಇದ್ದಾರೆ, ಹುಲ್ಲು ಕೊಡ್ತೀರಾ ಅಂತ ಹೇಳುವ ಆ ಟೈಪಿನ ಹುಲ್ಲು ಬರ್ತಾ ಉಂಟು. ಕಳೆ ಉತ್ತಮವಾಗಿ ಬೆಳೆದ್ರೆ ಮಣ್ಣು ಜೀವಂತಿಕೆಯಾಗಿ ಉಂಟು ಅಂತ ಹೇಳುವಂತದ್ದು ನನ್ನ ಅನಿಸಿಕೆ. ಹಾಗಾಗಿ ಅದು ಪ್ರಯೋಜನ ಆದಿತ್ತು, ನಿಧಾನಕ್ಕೆ ಒಂದು 4 ವರ್ಷದಲ್ಲಿ ಪ್ರಯೋಜನ ಕಂಡಿತ್ತು ಅಂತ ಹೇಳುವಂತ ಒಂದು ಆಶಾಭಾವನೆ ಉಂಟು ನನಗೆ. ಈಗ ಸ್ಪ್ರಿಂಕ್ಲರ್ ನೀರಾವರಿಯ ಮೂಲಕ ಈ ಏನು ಡಿಕಂಪೋಸರ್ ಅನ್ನ ಕೊಡುವುದಕ್ಕೆ ವ್ಯವಸ್ಥೆ ಇಲ್ಲದವರು ನೇರವಾಗಿ ಬುಡಕ್ಕೆ ಕೂಡ ಹೊಯ್ಬಹುದಾ? ಹೇಗೆ ಹೊಯ್ಬಹುದು, ಧಾರಾಳವಾಗಿ ಹೊಯ್ಬಹುದು. ಅದನ್ನು ಒಂದೊಂದು ಲೀಟರ್ನಷ್ಟು ಒಂದೊಂದು ಅಡಿಕೆ ಮರದ ಬುಡಕ್ಕೆ ಸುತ್ತಕ್ಕೆ ಹೊಯ್ದರೆ ಅದು ಆವಾಗ ತಿಂಗಳಿಗೆ ಒಂದು ಸಲ ಎಲ್ಲ ಹೊಯ್ದರೂ ಸಾಕಾಗ್ತದೆ. ಅಷ್ಟು ಹೊಯ್ದರೆ ಅದರಲ್ಲಿರುವ ಸೂಕ್ಷ್ಮ ಅಣುಗಳು ನಾವು ಕೊಟ್ಟಂಥ ಗೊಬ್ಬರಗಳಲ್ಲಿರುವಂಥದ್ದು ಅಥವಾ ವೇಸ್ಟ್ ಏನು ಹಾಕಿದ್ದೇವೆ ಅದರಲ್ಲಿ ಅದನ್ನು ಡಿಕಂಪೋಸ್ ಮಾಡಿಕೊಡ್ತದೆ. ಸಸ್ಯಗಳು ಅದನ್ನು ಸ್ವೀಕರಿಸುವ, ಅದನ್ನು ಯಾವ ರೀತಿಯಲ್ಲಿ ತೆಕ್ಕೊಳ್ತದೆ, ನಾವು ಮಣ್ಣಿನಲ್ಲಿರುವ ಸತ್ವಗಳನ್ನು ಸಸ್ಯಗಳು ಹೀರಿಕೊಳ್ಳಲಿಕ್ಕೆ ಸಹಾಯ ಮಾಡ್ತದೆ. ಅದು ನೈಸರ್ಗಿಕವಾಗಿ ಕೊಳೆಯುವ ಪ್ರಕ್ರಿಯೆ ಬಹಳ ನಿಧಾನವಾಗ್ತದೆ, ಈ ಡಿಕಂಪೋಸರ್ ಹಾಕಿದ್ರೆ ಸ್ವಲ್ಪ ಶೀಘ್ರವಾಗಿ ಆಗ್ತದೆ. ಹೌದೌದು, ಅದು ಈ ಮೇನ್ ಅವರು ತಯಾರು ಮಾಡಿದಂಥದ್ದು ಫ್ಯಾಕ್ಟರಿಗಳಲ್ಲಿ ಇದ್ದಂಥ ವೇಸ್ಟ್ ಅನ್ನು ಡಿಕಂಪೋಸ್ ಮಾಡಲಿಕ್ಕೆ ತಯಾರು ಮಾಡಿದಂಥದ್ದು, ಅದನ್ನು ಈಗ ನಾವು ರೈತರು ಕೂಡ ಉಪಯೋಗ ಮಾಡ್ತಾ ಇದ್ದೇವೆ ಅಂತ ಅಷ್ಟೇ. ಇದಲ್ಲದೆ ಬೇರೆ ಯಾವ ರೀತಿಯ ಒಂದು ಗೊಬ್ಬರದ ಪೂರೈಕೆಯನ್ನು ಮಾಡ್ತಾ ಇದ್ದೀವಿ ನಿಮ್ಮ ತೋಟ? ನಾವು ಅದಲ್ಲದೆ ಕೆಮಿಕಲ್ ಫರ್ಟಿಲೈಸರ್ ಉಪಯೋಗ ಮಾಡ್ತೇವೆ. ಇದು ಯಾವುದು ಕಾಂಪ್ಲೆಕ್ಸ್ ಗೊಬ್ಬರಗಳು, NPK ಮಿಕ್ಸ್ಚರ್ಗಳು, ಆಮೇಲೆ ಅದರ ಜೊತೆಗೆ ಕುರಿ ಗೊಬ್ಬರವನ್ನು ಕೂಡ ಈಗ 2 ವರ್ಷದಿಂದ ಉಪಯೋಗ ಮಾಡ್ತಾ ಇದ್ದೇನೆ. ಒಂದೊಂದು ಮರಕ್ಕೆ ಒಂದು 3 kg ಕುರಿ ಗೊಬ್ಬರ ಹಾಕ್ತೇನೆ, ಆಮೇಲೆ ವೇಸ್ಟ್ ಎಲ್ಲ ಅದ್ರ ಬುಡಕ್ಕೆ ಹಾಕ್ತೇನೆ, ಆಮೇಲೆ ರಾಸಾಯನಿಕ ಗೊಬ್ಬರಗಳನ್ನು ಒಂದು ಮಿತ ಪ್ರಮಾಣದಲ್ಲಿ ಉಪಯೋಗ ಮಾಡ್ತಾ ಇದ್ದೇವೆ. ಹೌದು. ಈಗ ಸರಿಯಾದಂತಹ ಒಂದು ಗೊಬ್ಬರವನ್ನು ಕೊಡುವಂತಹ ಸಮಯ ಯಾವುದು, ಅಂದ್ರೆ ಯಾವ ಸಮಯದಲ್ಲಿ ಕೊಟ್ಟರೆ ಒಳ್ಳೇದು? ಅದು ಆಕ್ಚುಲಿ ನಾವು ಆಗಸ್ಟ್ ಲಾಸ್ಟ್ ಅಥವಾ ಸೋಣ ತಿಂಗಳು ಆರಂಭದಲ್ಲಿ ಅಥವಾ ಸೋಣ ತಿಂಗಳು ಸ್ವಲ್ಪ ಮಳೆ ಕಡಿಮೆ ಆದ ತಕ್ಷಣ ನಾವು ಸುಣ್ಣ ಅಥವಾ ಡೊಲೊಮೈಟ್ ಅನ್ನು ನಾವು ಕೊಟ್ಟು ಅದರ pH ಲೆವೆಲ್ ಅನ್ನು ಆದಷ್ಟು ನ್ಯೂಟ್ರಲ್ ಆಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇವೆ. ಆಮೇಲೆ ಮಳೆ ಹೋಗ್ತಾ ಬಂದಾಗ ಸೆಪ್ಟೆಂಬರ್ ಲಾಸ್ಟ್ಗೆ ಎಲ್ಲ ನಾವು ಮೊದಲನೇ ಹಂತದ ರಾಸಾಯನಿಕ ಗೊಬ್ಬರವನ್ನು ಕೊಡ್ತೇವೆ. ಅದಾಗಿ ಆಮೇಲೆ ಒಂದು 2 ತಿಂಗಳು ಕಳೆದು ಅಥವಾ ಮಳೆ ಕೊನೆಯ ಹಂತದಲ್ಲಿ ನಾವು ಕುರಿ ಗೊಬ್ಬರ ಇಂಥದ್ದನ್ನು ಕೊಡ್ತೇವೆ. ಆಮೇಲೆ ಡಿಸೆಂಬರ್ ತಿಂಗಳಲ್ಲಿ ಮೈಕ್ರೋ ನ್ಯೂಟ್ರಿಯಂಟ್ಸ್ ಏನು ಅದಕ್ಕೆ ಕೊಡಬೇಕು ಅದನ್ನು ಕೊಡ್ತೇವೆ. ಆಮೇಲೆ ಮೈಕ್ರೋ ನ್ಯೂಟ್ರಿಯಂಟ್ ನಮ್ಮ NPK ಮೇಜರ್ ಮುಖ್ಯ ಪೋಷಕಾಂಶಗಳು, ಅದರ ಜೊತೆಗೆ ಬೋರಾನು, ಜಿಂಕ್ ಇಂಥದ್ದೆಲ್ಲ ಒಂದು 4-5-6 ಸತ್ವಗಳು ಅದು ಮರಗಳಿಗೆ ಅಗತ್ಯ ಇರುವಂತದ್ದು. ನಾವು ಹಟ್ಟಿಗೊಬ್ಬರವನ್ನು ಉಪಯೋಗ ಮಾಡಿದ್ರೆ ಅದರಲ್ಲಿ ಹೆಚ್ಚಿನ ಅಂಶಗಳು ಇರುತ್ತದೆ. ನಮ್ಮ ಹಟ್ಟಿಗೊಬ್ಬರದ ಸಗಣಿಯ ಉಪಯೋಗ ಇಲ್ಲ ಕಡಿಮೆ ಇದ್ದ ಕಾರಣ ನಾವು ಇದನ್ನು ಎಕ್ಸ್ಟ್ರಾ ಹೊರಗಿಂದ ಕೊಡಬೇಕಾಗುತ್ತದೆ. ಅದನ್ನು ಸ್ವಲ್ಪ ಕೊಡ್ತೇವೆ, ಅದನ್ನು ಒಂದು 100 grams ಪ್ರತಿ ಮರಕ್ಕೆ ಕೊಡ್ತೇವೆ. ಅದು ಪೌಡರ್ ರೂಪದಲ್ಲಿ ಕೊಡ್ತೇವೆ, ಪೌಡರ್ ರೂಪದಲ್ಲಿ ಸಿಗ್ತದೆ ಅದು, ಅದನ್ನು ಕೊಡ್ತೇವೆ. ಆಮೇಲೆ ಪುನಃ ಎರಡನೇ ಡೋಸ್ ರಾಸಾಯನಿಕ ಗೊಬ್ಬರವನ್ನು ಜನವರಿ ಕೊನೆಗೆ ಅಥವಾ ಫೆಬ್ರವರಿ ತಿಂಗಳಲ್ಲಿ ಕೊಡ್ತೇವೆ. ನೀರಾವರಿ ವ್ಯವಸ್ಥೆಯ ಬಗ್ಗೆ ಹೇಳಿಗ, ಆ ಸ್ಪ್ರಿಂಕ್ಲರ್ ಮೂಲಕವೂ ಕೊಡಬಹುದು, ಡ್ರಿಪ್ ಅಥವಾ ಹನಿ ನೀರಾವರಿ ಕೂಡ ಕೊಡಬಹುದು, ಯಾವುದು ಒಳ್ಳೆಯದು, ಎಷ್ಟು ಪ್ರಮಾಣದಲ್ಲಿ ಅಡಿಕೆಗೆ ನೀರಿನ ಒಂದು ಬೇಡಿಕೆ ಇದೆ? ನಮಗೆ ನೀರಾವರಿ ಸ್ವಲ್ಪ ಬೇಗನೆ ಆರಂಭ ಮಾಡಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ನಾವು ಅಡಿಕೆ ಮರಗಳಿಗೆ ಕಾಳುಮೆಣಸಿನ ಬಳ್ಳಿಗಳನ್ನು ನೆಡ್ತಿದ್ದೇವೆ. ಕಾಳುಮೆಣಸಿನ ಬಳ್ಳಿಗಳು ಏನು ಅಂತ ಹೇಳಿದ್ರೆ ಅದು ಕಸಿ ಕಾಳುಮೆಣಸಿನ ಬಳ್ಳಿಗಳನ್ನು ಹೆಚ್ಚು ನೆಡ್ತಾ ಇದ್ದೇವೆ. ಈ ಮಳೆ ಹೋಗಿ ಸ್ವಲ್ಪ ದಿವಸ, ಒಂದು 10 ದಿವಸದಲ್ಲಿ ಈ ಕಾಳುಮೆಣಸಿನ ಬಳ್ಳಿಗಳು ನೀರು ಕಡಿಮೆ ಆದ ಕೂಡಲೇ ಅದು ಬಾಳಲಿ ಶುರು ಆಗುತ್ತದೆ. ಆವಾಗ ಅದಕ್ಕೆ ಕಾಳುಮೆಣಸಿನ ಬಳ್ಳಿಗಳಿಗೋಸ್ಕರ ನಾವು ನೀರನ್ನು ತೋಟಕ್ಕೆ ಕೊಡಬೇಕಾಗ್ತದೆ. ಮಳೆ ಹೋಗಿ ಸರಿಯಾಗಿ ಮಳೆ ನಿಂತು ಒಂದು 10-15 ದಿವಸದಲ್ಲಿ ಆರಂಭ ಮಾಡಬೇಕಾಗ್ತದೆ. ನಮ್ಮದು ಹಳೆ ತೋಟಗಳಲ್ಲೆಲ್ಲ ಸ್ಪ್ರಿಂಕ್ಲರ್ ನೀರಾವರಿಯ ವ್ಯವಸ್ಥೆ ಇರುವುದು. ಈಗ ಹೊಸತಾಗಿ ನಡೀತಾ ಇರುವಂತದಕ್ಕೆ ಮೈಕ್ರೋಜೆಟ್ ಅಂತ ಹೇಳಿ ಸಿಗ್ತದೆ, ಅದನ್ನು ಅಳವಡಿಸಿಕೊಳ್ತಾ ಇದ್ದೇನೆ. ಅಂದ್ರೆ ಅದು ಸ್ವಲ್ಪ ನೀರು ಹಂಚಿಕೆ ಚೆನ್ನಾಗಿ ಆಗ್ತದೆ, ಮತ್ತೆ ಸಣ್ಣ ಮಳೆ ಹನಿಯ ರೂಪದಲ್ಲಿ ಬೀಳುತ್ತದೆ. ಮತ್ತೆ ಡ್ರಿಪ್ಪಿನ ಬಗ್ಗೆ ನಾನು ಅಷ್ಟು ಮಾಡಲಿಲ್ಲ, ಯಾಕಂದ್ರೆ ಅದು ಸ್ವಲ್ಪ ನಿರ್ವಹಣೆ ಮೇಂಟೆನೆನ್ಸ್ ಸ್ವಲ್ಪ ಕಷ್ಟ ನನಗೆ ಅನಿಸ್ತದೆ. ಫಿಲ್ಟರ್ ಬೇಕು, ಆಮೇಲೆ ಮಳೆಗಾಲ ಆರಂಭದಲ್ಲಿ ಅದನ್ನು ಅದು ಮಾಡ್ಲಿಕ್ಕೆ ಅಂತ ಮಡಿಸಿ ಇಡುವಂತದ್ದು, ಆಮೇಲೆ ಕಳೆ ತೆಗೆಯುವಾಗ ಅದಕ್ಕೆ ಡ್ಯಾಮೇಜ್ ಆಗುವಂತದ್ದು, ಇಂಥದ್ದೆಲ್ಲ ಸಮಸ್ಯೆಗಳಿದ್ದ ಕಾರಣ ಅದನ್ನು ಬಿಟ್ಟು ನಾನು ಮೈಕ್ರೋ ಸ್ಪ್ರಿಂಕ್ಲರ್ ಮತ್ತು ಈಚೆ ಮಾಮೂಲಿ ಜೆಟ್ ಸ್ಪ್ರಿಂಕ್ಲರ್ ಅನ್ನು ಅಳವಡಿಸಿಕೊಳ್ತಾ ಇದ್ದೇನೆ. ಕಾಳುಮೆಣಸಿನ ಕೃಷಿಯ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ, ಅಡಿಕೆ ತೋಟದಲ್ಲಿ ಕಾಳುಮೆಣಸು ಸಾಂಪ್ರದಾಯಿಕವಾಗಿ ಬಳ್ಳಿಯಿಂದ ಅಭಿವೃದ್ಧಿಪಡಿಸಿರುವಂತಹ ಗಿಡ ಆಗ್ಬಹುದು ಅಥವಾ ಒಂದು ಕಸಿ ಗಿಡ, ಅದನ್ನು ಕೂಡ ನೀವು ಪ್ರಯತ್ನ ಪಟ್ಟಿದ್ದೀರಿ, ಯಾವುದರ ಒಂದು ಸಾಧಕ ಬಾಧಕಗಳ ಬಗ್ಗೆ ಹೇಳಿಗ? ಕಸಿ ಗಿಡದ ಒಂದು ನಿರ್ವಹಣಾ ಕ್ರಮ ಅಂದ್ರೆ ಹೇಗೆ? ಕಸಿ ಗಿಡದಲ್ಲಿ ಈಗ ನಾವು ಒಳ್ಳೆ ಮೆಣಸಿನ ಬಳ್ಳಿ ನೆಟ್ಟು 2-3 ವರ್ಷದಲ್ಲಿ ಅದರ ಈಳು ಸ್ಟಾರ್ಟ್ ಆಗುವಂತದ್ದು. ಕೊಡಿ ಬಳ್ಳಿಗಳನ್ನು ನೆಟ್ಟು ಅದರ ಕಸಿ ಅಲ್ಲದ ಬರೀ ಬಳ್ಳಿಗಳನ್ನು ಈಚೆ ಒಳ್ಳೆ ಮೆಣಸು ಬಳ್ಳಿ, ತುದಿ ಬಳ್ಳಿ ಅಥವಾ ಹಬ್ಬ ಬಳ್ಳಿಗಳನ್ನೇ ನೆಟ್ಟರೆ 3 ವರ್ಷದಲ್ಲಿ ಆರಂಭ ಆಗುತ್ತದೆ, ಅದು ಚೆನ್ನಾಗಿ ಬೆಳವಣಿಗೆ ತೋರಿಸುತ್ತದೆ. ಆದ್ರೆ ಅದಕ್ಕೆ ರೋಗದ ಬಾಧೆ ತುಂಬಾ ಜಾಸ್ತಿ ಇರ್ತದೆ. ಈ ಸೊರಗು ರೋಗದ ಬಾಧೆ 3 ವರ್ಷ ಅಥವಾ ನಾವು ನಮಗೆ ಅದು ಈಳು ಬರಲಿಕ್ಕೆ ಸ್ಟಾರ್ಟ್ ಆಗುವ ಅದಕ್ಕೆ ರೋಗವು ಸ್ಟಾರ್ಟ್ ಆಗಿರುತ್ತದೆ. ಅದೇ ನಾವು ಕಸಿ ಕಾಳುಮೆಣಸಿನ ಬಳ್ಳಿಗಳನ್ನು ಅದಕ್ಕೆ ಹೋಲಿಕೆ ಮಾಡಿದರೆ 90% ಬಳ್ಳಿಗಳು ರೋಗ ರಹಿತವಾಗಿ ಉಳಿದಿರುತ್ತದೆ. ಇದರಲ್ಲಿ ಕಸಿ ಕಾಳುಮೆಣಸಿನ ಬಳ್ಳಿಯಲ್ಲಿ ಒಂದು ನಿರ್ವಹಣೆಯ ವ್ಯವಸ್ಥೆ ಏನು ಅಂತ ಹೇಳಿದ್ರೆ ಅದರಲ್ಲಿ ಇದರಲ್ಲಿ ಬುಡದಲ್ಲಿ ಚಿಗುರುಗಳು ಬರ್ತಾ ಇರ್ತದೆ, ಅದನ್ನು ತೆಗೆಯುವಂತದ್ದು ಮಾತ್ರ ಅದರ ನಿರ್ವಹಣೆಯ ಸಮಸ್ಯೆ ಅಂತ ಹೇಳಿ. ಆಮೇಲೆ ನೀರು ಸ್ವಲ್ಪ ಜಾಸ್ತಿ ಅಂತ ಅಲ್ಲ, ಸತತವಾಗಿ ನೀರು ಕೊಡಬೇಕಾಗುತ್ತದೆ ಅದು ಮಾತ್ರ. ಆಮೇಲೆ ಬೆಳೆಯ ಬಗ್ಗೆ ಸಾಮಾನ್ಯ ನಾವು ಒಳ್ಳೆಯ ಕಸಿ ಕಟ್ಟುವ ತುದಿಗಳನ್ನು ಒಳ್ಳೆಯ ಬಳ್ಳಿಗಳನ್ನು ಆಯ್ಕೆ ಮಾಡಿ ಕಸಿ ಕಟ್ಟಿತು ಅಂತಾದ್ರೆ ಅದರಲ್ಲಿ ಬೆಳೆಯ ಬಗ್ಗೆ ಏನು ಸಮಸ್ಯೆ ನನಗೆ ಕಾಣ್ತಾ ಇಲ್ಲ, ಬೆಳೆ ಒಂದೇ ರೀತಿಯಾಗಿ ಬರ್ತದೆ. ಸಾಂಪ್ರದಾಯಿಕವಾಗಿ ಅಡಿಕೆಯು ತೆಂಗಿನ ಮರಗಳಿಗೂ ಕಾಳು ಮೆಣಸು ಬಿಡುವುದರ ಜೊತೆಗೆ ನೀವು ಹೊಸ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ದೀರಿ ಅಂತ ಕೇಳಿದ್ರಿ, ಅದರಲ್ಲೂ ಕಾಂಕ್ರೀಟ್ ಕಂಬದಲ್ಲಿ ಕಾಳುಮೆಣಸನ್ನ ಕೃಷಿ ಮಾಡುವಂತಹದ್ದು, ಇದರ ಆರಂಭ ಮತ್ತು ಯಶಸ್ಸು ಎಷ್ಟರ ಮಟ್ಟಿಗೆ ಸಾಧ್ಯವಾಗಿದೆ? ಇದು ಬೇರೆ ನಾವು ಯೂಟ್ಯೂಬ್ನಲ್ಲಿ ಎಲ್ಲ ತುಂಬಾ ಕಾಣ್ತಾ ಇರ್ತದೆ, ಬೇರೆ ದೇಶಗಳಲ್ಲಿ ಬೆಳೆಯುವಂತದ್ದು, ವಿಯೆಟ್ನಾಂನಲ್ಲಿ ಇದ್ರೆ ಕಾಳುಮೆಣಸಿನ ಕೃಷಿ ಅಂತದ್ದೆಲ್ಲ ಕಾಣ್ತಾ ಇರ್ತದೆ. ಹೌದು, ಅದು ಅದನ್ನು ಹೇಗಾದ ಅಂದ್ರೆ ನಮ್ಮಲ್ಲಿ ಸ್ವಲ್ಪ ಅಡಿಕೆಗೆ ಹಳದಿ ರೋಗದ ಲಕ್ಷಣಗಳೆಲ್ಲ ಈ ಕಡೆಗೆ ಬರ್ತಾ ಉಂಟು, ಆವಾಗ ನಾವು ಅಡಿಕೆಯನ್ನೇ ಅದಕ್ಕೆ ಸಪೋರ್ಟ್ ಪ್ಲಾಂಟ್ ಆಗಿ ನಂಬಿದ್ರೆ ಕಾಳುಮೆಣಸು ಅನ್ನು ಬೆಳೆಸಲಿಕ್ಕೆ ಆಗುದಿಲ್ಲ ಅಂತ ಹೇಳುವ ಒಂದು ದೃಷ್ಟಿಯಲ್ಲಿಯೂ ಆಯ್ತು ಅಂತ ಹೇಳಿ ಪ್ರಾಯೋಗಿಕವಾಗಿ ನೋಡಿದ್ ನಾನು, ಒಂದು 25 ಕಂಬ ಮಾಡಿದ್ದೇನೆ. ಆದ್ರೆ ಅದು ತೋಟದ ಮಧ್ಯದಲ್ಲಿ ನೆಡುವಾಗ ಅಷ್ಟು ಈ ಕಂಬವನ್ನು ಹಾಕಿದ್ರೆ ಅಷ್ಟು ಪ್ರಯೋಜನಕಾರಿಯಾಗಿ ನನಗೆ ಕಾಣುದಿಲ್ಲ. ಯಾಕೆಂತ ಹೇಳಿದ್ರೆ ಅದರಲ್ಲಿ ಹೈಟ್ ನಮಗೆ ಹೆಚ್ಚು ಒಂದು 20 ಫೀಟ್ಗಿಂತ ಜಾಸ್ತಿ ಮಾಡ್ಲಿಕ್ಕೆ ಆಗುದಿಲ್ಲ, ನಮಗೆ ಎತ್ತರ ಸ್ವಲ್ಪ ಜಾಸ್ತಿ ಒಂದು 25-30 ಫೀಟ್ ಇದ್ರೆ ಬಳ್ಳಿಗಳು ಹಬ್ಲಿಕ್ಕೆ ಧಾರಾಳ ಅವಕಾಶ ಇರುತ್ತದೆ, ಅದರಲ್ಲಿ ಫಸಲಿನ ಇದು ಸ್ವಲ್ಪ ಜಾಸ್ತಿ ಸಿಗ್ತದೆ. ಇದು ನಾವು ತೋಟದ ಒಳಗೆ ಆಗುವಾಗ ಅದು ಉದ್ದಕ್ಕೆ ಕಂಬ ತುದಿಗೆ ತಲುಪುವಾಗ ಫಸಲು ಬರಲಿಕ್ಕೆ ಶುರುವಾಗುತ್ತದೆ. ಅದಷ್ಟು ಪ್ರಾಯೋಗಿಕವಾಗಿ ಮಾಡಬಹುದಷ್ಟೇ, ಅದನ್ನು ಸೆಪರೇಟ್ ಆಗಿ ಮಾಡುದಿದ್ರೆ ಅದನ್ನು ಮಾಡಬಹುದು ಅಂದ್ರೆ, ಆದ್ರೆ ಅದಕ್ಕೆ ನೆರಳಿನ ವ್ಯವಸ್ಥೆಯನ್ನು ನಾವು ಬೇರೆ ಮಾಡಬೇಕಾಗ್ತದೆ. ಅಡಿಕೆ ಮರದ ಮಧ್ಯದಲ್ಲಿ ಆದ್ರೆ ನೆರಳು ಅಡಿಕೆ ಮರದ್ದೇ ಬರ್ತದೆ, ಇಲ್ಲದಿದ್ರೆ ಇದು ಕಾಂಕ್ರೀಟ್ ಕಂಬ ಬಿಸಿ ಆಗುವಂತದ್ದು, ಅಥವಾ ನೇರವಾಗಿ ಬಿಸಿಲಿಗೆ ಇದ್ರೆ ಕಾಳುಮೆಣಸಿನ ಬಳ್ಳಿಗಳು ಸ್ವಲ್ಪ ಅದು ಅದರ ಇಳುವರಿ ಅಥವಾ ಬೆಳವಣಿಗೆ ಕುಂಠಿತವಾಗುವ ಚಾನ್ಸ್ ಉಂಟು. ಹಾಗಾಗಿ ಅದು ಇಲ್ಲಿ ನಮ್ಮ ಊರಿಗೆ ಅಷ್ಟು ಪ್ರಾಯೋಗಿಕವಾಗಿ ಪ್ರಯೋಜನಕಾರಿ ನನಗೆ ಅನ್ನಿಸಲಿಲ್ಲ. ಈಗ ಪ್ರತ್ಯೇಕವಾಗಿ ಕಾಳುಮೆಣಸಿನ ಒಂದು ತೋಟ ಮಾಡುವುದಿದ್ರೆ ಈ ಕಾಂಕ್ರೀಟ್ ಕರ್ಮ 20 ಅಥವಾ 30 ಫೀಟ್ ಕೂಡ ಹೈಟ್ಗೆ ಇಟ್ಕೊಳ್ಬಹುದು ಅಂತ ಹೇಳಿದ್ರೆ ಅದಕ್ಕೆ ಶೇಡ್ ಅನ್ನು ಮತ್ತೆ ಶೇಡ್ ನೆಟ್ ಹಾಕ್ಬೇಕಾ ಹೇಗೆ? ಹೌದು, ಶೇಡ್ ನೆಟ್ ನ ಉಪಯೋಗ ಮಾಡಬೇಕಷ್ಟೇ, ಇಲ್ಲದಿದ್ರೆ ನಾವು ನೆರಳಿಗೆ ಬೇರೆ ಯಾವ್ದಾದ್ರೂ ಮರಗಳನ್ನು ಬೆಳೆಸಬೇಕಾಗ್ತದೆ, ಹಾಗಿದ್ರೆ ಮಾತ್ರ ಮಾಡಬಹುದಷ್ಟೇ, ಇಲ್ಲದಿದ್ರೆ ಅದರಲ್ಲಿ ಕಷ್ಟ ಅಂತ ಕಾಣ್ತದೆ. ಈ ಗ್ಲಿರ್ಸಿಡಿಯಾ ಅಂತದ್ದು ಏನಾದ್ರು ಹಾಕ್ಬಹುದು ಅಥವಾ ಸಿಲ್ವರ್? ಗ್ಲಿರ್ಸಿಡಿಯಾ ಮಾಡಬಹುದು, ಆದ್ರೆ ಅದಕ್ಕೂ ರೋಗಗಳು ಇದು ಉಂಟು, ಅದು ಅದರಲ್ಲಿ ಆ ಹುಳ ಬಂದು ಅದು ಮರಗಳು ಸಾಯುವ ಗಿಡಗಳು ಸಾಯುವಂತದ್ದು. ಆಮೇಲೆ ಸಿಲ್ವರ್ ಗಿಡಗಳೆಲ್ಲ ನಮ್ಮ ಈ ಊರಿನಲ್ಲಿ ಬರುದಿಲ್ಲ, ತೇಗದ ಮಧ್ಯದಲ್ಲಿ ಅದು ಬರೋದು ಕಷ್ಟ. ಅಂದ್ರೆ ಅದು ತೇಗದ ಮರಗಳಲ್ಲಿ ಹೇಗೆ ಅಂತ ಹೇಳಿದ್ರೆ, ಈ ಜನವರಿ ತಿಂಗಳಲ್ಲಿ ನಮಗೆ ಬಿಸಿಲು ತುಂಬಾ ಬಿಸಿಲು ಪ್ರಖರವಾದ ಬಿಸಿಲು ಇರುವ ಟೈಮಲ್ಲಿ ಅದರ ಎಲೆ ಬೆದ್ದಿರ್ತದೆ, ಆವಾಗ ಅದು ದೊಡ್ಡ ಪ್ರಯೋಜನಕಾರಿಯಾಗಿ ಕಾಣುದಿಲ್ಲ. ಬೇರಿನದ್ದು ಕೂಡ ಒಂದು ಸಮಸ್ಯೆ ಬರಬಹುದು. ಹೌದು ಹೌದು, ಅದರ ಬೇರಿನಿಂದಾಗಿ ಅಂದ್ರೆ ಮತ್ತೊಂದು ಪ್ರಯೋಜನ ನನಗೆ ಕಂಡದ್ದು ಅಂತ ಹೇಳಿದ್ರೆ, ಕಾಂಕ್ರೀಟ್ ಕಂಬದ ಬುಡದಲ್ಲಿ ಕಾಳುಮೆಣಸು ಬಳ್ಳಿ ನೆಟ್ಟರೆ, ಈ ಅಡಿಕೆ ಮರದ ಬುಡದಲ್ಲಿ ನೆಟ್ಟ ಒಳ್ಳೆ ಕಾಳುಮೆಣಸಿನ ಬಳ್ಳಿಗಳು ಅಡಿಕೆ ಮರಕ್ಕೆ ಹಾಕಿದ ಗೊಬ್ಬರಕ್ಕೆ ಅಡಿಕೆ ಮರದ ಬೇರುಗಳು ಮತ್ತು ಕಾಳುಮೆಣಸಿನ ಬೇರುಗಳ ಮಧ್ಯೆ ಒಂದು ಕಾಂಪಿಟೇಷನ್ ಇರುತ್ತದೆ. ಇದು ಬರೀ ಕಾಂಕ್ರೀಟ್ ಕಂಬದ ಮಧ್ಯದಲ್ಲಿ ನೆಟ್ಟರೆ ಆ ಕಾಂಪಿಟೇಷನ್ ಇರುವುದಿಲ್ಲ, ಗ್ರೋತ್ ಚೆನ್ನಾಗಿ ಬರುತ್ತದೆ, ಬಳ್ಳಿಯ ಗ್ರೋತ್ ಚೆನ್ನಾಗಿ ಬರ್ತದೆ, ಹೈಟ್ ಬೇಕಾದಷ್ಟು ಮಾಡಿಕೊಂಡ್ರೆ ಸಿಕ್ಕಿದ್ರೆ ಅದು ಸಕ್ಸಸ್ ಆದಿತ್ತು ಅಂತ ಕಾಣ್ತದೆ. ಈ ಕಾಂಕ್ರೀಟ್ ಕಂಬಕ್ಕೆ ಈ ಕಾಳುಮೆಣಸಿನ ಬಳ್ಳಿ ನೆಡುವುದ್ರೆ ನೆಡುವಂತಹ ವಿಧಾನ ಹೇಗೆ, ಯಾವ ಸುತ್ತಲೂ ನೆಡಬೇಕು, ಒಂದು ಬುಡ ನೆಡುವಂತಹದ್ದು, ಈ ಬಗ್ಗೆ ಹೇಳಿ. ಇಲ್ಲ, ಇದು ಯಾವುದೇ ಸಪೋರ್ಟ್ ಪ್ಲಾಂಟ್ಗೆ ನೆಡುವಾಗಲೂ ಕಾಳುಮೆಣಸಿನ ಬಳ್ಳಿಗಳು 2 ಅಥವಾ 3 ನೆಟ್ಟರೆ ಒಳ್ಳೇದು. ಯಾಕೆಂದ್ರೆ ಇಲ್ಲದ್ರೆ ಬರೀ ಸ್ವಲ್ಪ ಅದು ಹಬ್ಬುವುದು ಕಡಿಮೆ ಪ್ರಮಾಣದಲ್ಲಿ ಹಬ್ಬಿದ್ರೆ ಅದರಲ್ಲಿ ಸ್ವಲ್ಪ ಇದು ಕಾಳುಮೆಣಸಿನ ಕರೆಗಳು ಕಡಿಮೆ ಇರುತ್ತದೆ, ಅದನ್ನು ಕೊಯ್ಯುವುದು ಅದು ಸ್ವಲ್ಪ ಕಷ್ಟದ ಸಮಸ್ಯೆ. ಅಂದ್ರೆ ಅದರ ವರ್ಕೌಟ್ ಆಗುದಿಲ್ಲ, ಅದರಲ್ಲಿ ಒಂದು 3 ಅಥವಾ 4 ಬಳ್ಳಿಗಳನ್ನು ಒಂದು ಕಂಬಕ್ಕೆ ಅಥವಾ ಒಂದು ಮರಕ್ಕೆ ನೆಡುವುದು ಉತ್ತಮ ಅಂತ ನನ್ನ ಅಭಿಪ್ರಾಯ. ಈ ಆಧಾರಕ್ಕೆ ಅದಕ್ಕೆ ಕಟ್ಟಿಕೊಂಡು ಹೋಗ್ತಾ ಹೋಗ್ಬೇಕಾ ಮೇಲೆಗಡೆ? ಹೌದು, ಕಟ್ಟಿಕೊಂಡು ಹೋಗ್ಬೇಕು. ಅದು ನಾವು ಕಾಂಕ್ರೀಟ್ ಕಂಬದಲ್ಲಿ ಆದ್ರೂ ಕಟ್ಟಬೇಕು, ಬೇರೆ ಮರಗಳ ಸಪೋರ್ಟ್ ಪ್ಲಾಂಟ್ ಯಾವ್ದಿದ್ರೂ ಕಟ್ಟಬೇಕು. ಪ್ರತಿ ವರ್ಷ ಕಾಳುಮೆಣಸು ಕೊಯ್ಲು ಆಗ್ತಾ ಇರುವಾಗ ಕೊಯ್ಲು ಮಾಡಿ ಅದರಿಂದ ಆ ಮರದಿಂದ ಇಳಿಯುವ ಮೊದಲು ಅದರ ತುದಿಗೆ 1 ಅಥವಾ 2 ಹಗ್ಗದಲ್ಲಿ ಕಟ್ಟಿಯೇ ಇಳಿಲಿಕ್ಕೆ ನಮ್ಮಲ್ಲಿ ವ್ಯವಸ್ಥೆ ಇರುವಂತದ್ದು. ಆಮೇಲೆ ಈಗ ಗೊಬ್ಬರ ಕೊಡುವಂತದ್ದು ಬರೀ ಬುಡಕ್ಕೆ ಮಾತ್ರ ಕೊಡುವಂತದ್ದು ಅಥವಾ ಇದಕ್ಕೆ ಸುತ್ತಲೂ ಕೂಡ ಏನಾದ್ರೂ ಮೆಶ್ ಹಾಕಿ ಅದಕ್ಕೆ ಏನಾದ್ರೂ ಗೊಬ್ಬರ ಕೊಡಬೇಕಾ? ಇಲ್ಲ, ನಾವು ಅದನ್ನೊಂದು ಪ್ರಯೋಗ ಮಾಡ್ಲಿಲ್ಲ. ಸುತ್ತಲೂ ಮೆಶ್ ಹಾಕಿ ಅದರೊಳಗೆ ತೆಮ್ಸಿ ಎಲ್ಲ ಹಾಕಿ ಇದು ಮಾಡ್ತಾರೆ, ಆದ್ರೆ ಬೇರು ಅದರೊಳಗೆ ಬೇರು ಇಳಿತದೆ, ರೋಗ ಅಲ್ಲಿಯೂ ಬರುವ ಚಾನ್ಸಸ್ ಇರಬಹುದು ಅಂತ ಹೇಳುವ ಕಾರಣಕ್ಕೆ ನಾವು ಅದನ್ನು ಪ್ರಯೋಗ ಮಾಡಲಿಲ್ಲ. ಸಾಮಾನ್ಯ ಎಷ್ಟು ಇಳುವರಿಯನ್ನ ನಿರೀಕ್ಷೆ ಮಾಡಬಹುದು ಈಗ ಅಡಿಕೆ ಮರಕ್ಕೆ ಹಾಕಿದ್ರೆ ಮತ್ತು ಈ ಕಾಂಕ್ರೀಟ್ ಕಂಬದಲ್ಲಿ ಕಾಳುಮೆಣಸು ಬೆಳೆದ್ರೆ? ಅದು ಅಡಿಕೆ ಮರದಲ್ಲಿ ಸ್ವಲ್ಪ ಜಾಸ್ತಿ ಬರಬಹುದು ಅಂತ ಕಾಣ್ತದೆ ನಮ್ಮ ಇಲ್ಲಿಯ ಪರಿಸ್ಥಿತಿಯಲ್ಲಿ. ಅಡಿಕೆ ಮರದಲ್ಲಿ ಆದ್ರೆ ಒಂದು 2 ಕೆಜಿಯಿಂದ 4-5 ಕೆಜಿವರೆಗೂ ಒಳ್ಳೆ ಬಳ್ಳಿಗಳಿದ್ರು 5 ಕೆಜಿವರೆಗೂ ಒಣ ಕಾಳುಮೆಣಸಿನ ಇಳುವರಿಯನ್ನು ಪಡಿಬಹುದು. ಆದ್ರೆ ಇದರಲ್ಲಿ ಅಷ್ಟೆಲ್ಲ ಬರ್ಲಿಕ್ಕಿಲ್ಲ ಅಂತ, 1 ಕೆಜಿ ಎಲ್ಲ ಬರಬಹುದು ಅಷ್ಟೇ, ಮ್ಯಾಕ್ಸಿಮಮ್ ಅಂದ್ರೆ 1 ಕೆಜಿ ಎಲ್ಲ ಬರಬಹುದು. ಈಗ ಅಡಿಕೆಯ ಕೊಯ್ಲಿನ ಸಂದರ್ಭದಲ್ಲಿ ಇದು ಸಮಸ್ಯೆ ಆಗೋದಿಲ್ಲ, ಈಗ ಕಾಳುಮೆಣಸು ಸಾಮಾನ್ಯವಾಗಿ 1 ಎಕರೆ ಪ್ರದೇಶದ ಎಲ್ಲ ಗಿಡಗಳಿಗೂ ಕೂಡ ಹಾಕಿರುವುದಿಲ್ಲ, ದೂರ ದೂರಕ್ಕೆ ಹಾಕಿರ್ತೀರಿ ನೀವು, ಕೊಯ್ಲು ಮಾಡುವಂತ ಸಂದರ್ಭದಲ್ಲಿ ಕಾಳುಮೆಣಸಿಗೆಲ್ಲ ಏನಾದ್ರು ಡ್ಯಾಮೇಜ್ ಆಗುತ್ತದೆ? ಆದ್ರೆ ಆದಷ್ಟು ಅದನ್ನು ಜಾಗ್ರತೆ ಮಾಡಿಕೊಳ್ಳಿ ಅಂತ ನಾವು ಹೇಳ್ತೇವೆ ಕೊಯ್ಲು ಮಾಡುವವರ ಜೊತೆಗೆ. ಅವರು ಆದಷ್ಟು ಪ್ರಯತ್ನ ಮಾಡ್ತಾರೆ, ಸ್ವಲ್ಪ ಸ್ವಲ್ಪ ಡ್ಯಾಮೇಜ್ ಆಗುತ್ತದೆ, ಆಗದೆ ಇರುವುದಿಲ್ಲ, ಏನು ಡ್ಯಾಮೇಜ್ ಆಗದೆ ಇದು ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಈಗ ಬಿದಿರಿನ ಕೊಕ್ಕೆ ಇದೆಯೋ ಅಥವಾ ಏನಾದ್ರು ಫೈಬರ್ ದೋಟಿ ಏನಾದ್ರು? ಇಲ್ಲ, ನಮ್ಮಲ್ಲಿ ಈಗ ಸದ್ಯಕ್ಕೆ ಬಿದಿರಿನ ಕೊಕ್ಕೆಯಲ್ಲೇ ಇದು ಮಾಡ್ತಾ ಇದ್ದಾರೆ. ಕೊಕ್ಕೆ ಸಿಗ್ತಾ ಉಂಟು, ಹಾಗೆ ಅಲ್ಲಿ ಅವರಿಗೆ ಸಿಗುವಲ್ಲಿವರೆಗೆ ಅದರಲ್ಲಿ ಉಪಯೋಗ ಮಾಡೋದನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಏನ್ ಅನುಕೂಲತೆ ಇದೆ ಬಿದಿರಿನ ಕೊಕ್ಕೆಗೆ? ಬಿದಿರಿನ ಕೊಕ್ಕೆಯಲ್ಲಿ ಅಂದ್ರೆ ಈ ಫೈಬರ್ ದೋಟಿಯಲ್ಲಿ ನನಗೆ ಕೊಯ್ಲಿನ ಇದರಲ್ಲಿ ಸ್ವಲ್ಪ ಸಮಸ್ಯೆ ಅಂತ ಕಾಣುತ್ತೆ. ಯಾಕೆಂದ್ರೆ ಅದರಲ್ಲಿ ಈ ಕ್ಲ್ಯಾಂಪ್ಗಳು ಇದ್ದಲ್ಲಿ ಅಡಿಕೆಯ ಗೊನೆಗಳು ಸಿಕ್ಕಿಕೊಂಡು ಏನಾದ್ರು ಸಮಸ್ಯೆ ಆದಿತ್ತು ಅಂತ ಹೇಳುವಂತ ಒಂದು, ಹೌದು ಅದು ಎಲ್ಲಿಯಾದ್ರೂ ಗೊನೆಗಳು ಸಿಕ್ಕಿಕೊಂಡು ಅದು ಬೆಂಡಾಗಿ ಎಲ್ಲ ಕಟ್ ಆಗುವ ಚಾನ್ಸ್ ಇರಬಹುದೇನೋ ಅಂತ ನಾನು ಅದನ್ನು ನೋಡ್ಲಿಲ್ಲ, ನೋಡ್ಬೇಕಷ್ಟೇ ಹೇಗೆ ಅಂತೇಳಿ. ಇನ್ನು ಅಂತೆ ಕೆಲವು ವರ್ಷಗಳಲ್ಲಿ ಅದು ಬೇಕಾದಿತ್ತು ಅಂತ ಅನಿಸ್ತದೆ ನಮಗೆ. ಈಗ ಸಿಂಪರಣೆಯಲ್ಲಿ ಮತ್ತು ಕೊಯ್ಲಿನಲ್ಲಿ ಏನಾದ್ರೂ ಬೇರೆ ಸುಧಾರಣೆ ಆಗಿದೆಯಾ? ಸಿಂಪಡಣೆಯಲ್ಲಿ ಎಚ್ ಡಿ ಪಿ ಸ್ಪ್ರೇಯರ್ಗಳು ನಮ್ಮ ಮೊದಲಿನ ಗಟೋರ್ ಪಂಪ್ ಗಾಳಿ ಹಾಕುವಂತದ್ದು ಎಲ್ಲ ಇಲ್ಲ ಈಗ, ಅದೊಂದು ಪ್ರಯೋಜನಕಾರಿ. ಆಮೇಲೆ ದೋಟಿ ಸ್ವಲ್ಪ ಅಲ್ಲಲ್ಲಿ ಉಪಯೋಗ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಸಿಂಪಡಣೆ ಕಾರ್ಮಿಕರು ನಮ್ಮ ಮಾಮೂಲಿ ಕಾರ್ಮಿಕರೇ ಆದ ಕಾರಣ ನಮಗೆ ಅದ್ರಲ್ಲಿ ದೊಡ್ಡ ಸಮಸ್ಯೆ ಅಂತ ಕಾಣಲಿಲ್ಲ. ಒಂದು 10 ಫೀಟ್ ಉದ್ದದ ಇದನ್ನು ಹಿಡ್ಕೊಂಡು ಸಿಂಪಡಣೆ ಮಾಡ್ತಾ ಇದ್ದಾರೆ, ದೊಡ್ಡ ಸಮಸ್ಯೆ ಅಂತ ಕಾಣುದಿಲ್ಲ. ಮತ್ತೆ ಕೊಯ್ಲಲ್ಲಿಯೂ ಹಾಗೆ, ನಮ್ಮಲ್ಲಿ ಕತ್ತಿ ಕಟ್ಟಿ ಕೊಯ್ತಾರೆ, ಕೊಕ್ಕೆಯ ವ್ಯವಸ್ಥೆ ಇಲ್ಲ, ಕತ್ತಿಯಲ್ಲಿ ಕೊಯ್ದು ಹಾಕ್ತಾ ಇದ್ದಾರೆ. ಇನ್ನೊಂದು ಪ್ರಮುಖವಂತಹ ವಿಷಯ ಅಡಿಕೆ ತೋಟದಲ್ಲಿ ಕೊಳೆ ರೋಗದ ನಿರ್ವಹಣೆ ಮಾಡುವಂತದ್ದು. ಕೆಲವು ಸಾರಿ 2 ಸಾರಿ ಸಿಂಪರಣೆ ಮಾಡಿದ್ರೆ ಸಾಕು ಅಂತ ಹೇಳುವರಿದ್ದಾರೆ, 4 ಸಾರಿ ಸಿಂಪರಣೆ ಮಾಡಿದೀನಿ ಆದ್ರೂ ಕೂಡ ಕೊಳೆ ರೋಗ ಬಂದಿದೆ ಈ ವರ್ಷ ಅಂತ ಹೇಳುವರಿದ್ದಾರೆ. ನಿಮ್ಮ ಅನುಭವ ಏನು? ನನ್ನಲ್ಲಿ ಯಾವಾಗಲೂ ಮಳೆಗಾಲ ಆರಂಭಕ್ಕೆ ಮುನ್ನ ಫಸ್ಟ್ಗೆ June 1st ಮೇ ಲಾಸ್ಟ್ ಅದು June 1st ಶುರು ಆರಂಭದ ಸಿಂಪಡಣೆಯನ್ನು ಮಾಡ್ತೇನೆ ನಾನು. ಆಮೇಲೆ ಮಳೆಯ ಇದನ್ನು ನೋಡಿಕೊಂಡು ಅಂದ್ರೆ ಅದು ಸಿಂಪಡಣೆಯನ್ನು ಅಷ್ಟು ಚೆನ್ನಾಗಿದೆ, ನಮ್ಮ ಅಮೂಲಿ ಕಾರ್ಮಿಕರೇ ಕಾಯಂ ಇರುವ ಕಾರ್ಮಿಕರೇ ಮಾಡ್ತಾ ಇದ್ದಾರೆ, ಹಾಗೆ ನಾವು ಜೊತೆಗೆ ಇರ್ತೇವೆ ನಮಗೆ. ಆಮೇಲೆ 2nd ಸಿಂಪಡಣೆ ಒಂದು 30-45 ದಿವಸದಲ್ಲಿ ಮಳೆಯನ್ನು ನೋಡಿಕೊಂಡು, ಮಳೆ ತುಂಬಾ ಇದ್ರೆ ಅಂದು 40 cm ನ ಅಂದಾಜಿ ಮಳೆ ಒಂದು ತಿಂಗಳಲ್ಲಿ ಬಂತು ಅಂತಾದ್ರೆ ನೆಕ್ಸ್ಟ್ ಸಿಂಪಡಣೆ ಸ್ವಲ್ಪ ಬೇಗ ಮಾಡಬಹುದು ಅಂತೇಳಿ ಅದರ ಒಂದು ಅಂದಾಜು ಮಳೆಯನ್ನು ನೋಡಿಕೊಂಡು ಮತ್ತೆ 2 ಅಥವಾ 3 ಸಿಂಪಡಣೆಯನ್ನು ನೋಡಿಕೊಂಡು ಮಾಡ್ತೇವೆ. ನಮಗೀಗ ಒಂದು 2 ವರ್ಷದಿಂದ ಕೊಳೆ ರೋಗ ದೊಡ್ಡ ಸಮಸ್ಯೆ ಅಂತೇಳಿ ಕಾಣ್ತಾ ಇಲ್ಲ. ಅಂದ್ರೆ ಬುಡದಲ್ಲಿ ನೀರು ನಿಲ್ಲುವಂತ ಸಮಸ್ಯೆ ಇದ್ದವರು ಅಥವಾ ಹೆಚ್ಚು ಸುತ್ತಮುತ್ತ ಮರಗಿಡಗಳನ್ನು ಇಟ್ಕೊಂಡಂತವರಲ್ಲಿ ಇಂತ ಸಮಸ್ಯೆ ಜಾಸ್ತಿ ಬರ್ತದೆ. ಹೌದು, ಅದಕ್ಕೆ ಆದಷ್ಟು ನಮ್ಮ ತೋಟದಲ್ಲಿ ಉಜಿರುಗಣಿ ಅಂತ ಹೇಳ್ತೇವೆ ಗಸಿಗಾಲುವೆಗಳು, ಅದನ್ನು ಆದಷ್ಟು ನಾವು ಮಳೆಗಾಲ ಆರಂಭದಲ್ಲಿ ಸರಿ ಮಾಡಿ ಸ್ವಚ್ಛ ಮಾಡಿ ನೀರು ಹರಿದು ಹೋಗ್ಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ ತುಂಬಾ ಉಪಯೋಗ ಆಗುತ್ತದೆ. ಅದೇ ಮರದ ಇದು ತೋಟದ ಸುತ್ತ ಇರುವಂತ ಮರದ ಗೆಲ್ಲುಗಳನ್ನೆಲ್ಲ 1-2 ವರ್ಷಕ್ಕೊಂದ್ಸರ್ತಿ ಅದನ್ನು ಸ್ವಲ್ಪ ಟ್ರಿಮ್ ಮಾಡಿ ಅದನ್ನು ಅದರ ಸೊಪ್ಪನ್ನು ತೋಟಕ್ಕೆ ಉಪಯೋಗ ಮಾಡ್ತಾ ಇದ್ರೆ ಅದು ಕೂಡ ಪ್ರಯೋಜನಕಾರಿ ಆಗುತ್ತದೆ. ಅಷ್ಟು ಗಾಳಿ ಬೆಳಕು ತೋಟದ ಒಳಗೆ ಸೇರ್ಗಳು ಬೇಕಾದಷ್ಟು ಸಿಗ್ತದೆ ಅಂತೇಳಿ ಕಾಣ್ತದೆ. ಇನ್ನೊಂದು ವಿಚಾರ, ಈ ಅಡಿಕೆ ಮರ ಟೊಳ್ಳು ಬೀಳುವಂತಹದ್ದು, ಅದರಲ್ಲೂ ವಿಶೇಷವಾಗಿ ತೆಂಕ ಬಿಸಿಲು ಅಂತ ಹೇಳ್ತೀವಿ, ದಕ್ಷಿಣ ಭಾಗದಿಂದ ಬೀಳುವಂತಹ ಒಂದು ಬಿಸಿಲು, ಇದರ ಸಂರಕ್ಷಣೆ ಹೇಗೆ? ಅದು ಅಡಿಕೆ ಗಿಡಗಳನ್ನು ನಾಟಿ ಮಾಡುವಾಗಲೇ ಸ್ವಲ್ಪ ಅದರ ಬಗ್ಗೆ ಮುಂಜಾಗ್ರತೆ ಮಾಡಿಕೊಳ್ಬೇಕು. ಅಂದ್ರೆ ಉತ್ತರ ದಕ್ಷಿಣವಾಗಿ ಸಾಲನ್ನು ಮಾಡುವಾಗ ಉತ್ತರ ದಕ್ಷಿಣದಿಂದ ಪಶ್ಚಿಮಕ್ಕೆ ಅದನ್ನು 30 ಡಿಗ್ರಿಯಷ್ಟು ಆ ಸಾಲುಗಳನ್ನು ತಿರುಗಿಸಿ ನಾವು ನಾಟಿ ಮಾಡಿದರೆ ಸ್ವಲ್ಪ ಮಟ್ಟಿಗೆ ಪ್ರಯೋಜನ ಆಗುತ್ತದೆ. ಆದರೂ ಒಂದು ಸೈಡಿನ ಒಂದೊಂದು ಸಾಲು ಅಡಿಕೆ ಮರಗಳು ಟೊಳ್ಳಾಗುತ್ತದೆ. ಅದಕ್ಕೆ ಆದಷ್ಟು ನಾವು ಆರಂಭದ ಹಂತದಲ್ಲಿ ಸೋಗೆ ಅಥವಾ ಹಾಳೆ ಏನಾದ್ರು ಕಟ್ಟುವಂಥದ್ದು, ಆಮೇಲೆ ಈಗ ಹೊಸತ್ತು ಸ್ವಲ್ಪ ಇದು ಶೇಡ್ ನೆಟ್ಟನ್ನೆಲ್ಲ ಕಟ್ತಾ ಇದ್ದಾರೆ ಅದಕ್ಕೆ ಅಡಿಕೆ ಮರಕ್ಕೆ ಸುತ್ತಾ ಇದ್ದಾರೆ, ಅಥವಾ ಕಾಳುಮೆಣಸು ಬಳ್ಳಿಗಳನ್ನು ಬಿಡುವಂತದ್ದು, ಹೀಗೆ ಏನಾದ್ರು ಮಾಡಿ ಸಂರಕ್ಷಣೆ ಮಾಡಬಹುದು. ಮತ್ತೆ ಕತ್ತರಿ ಸಾಲು ಅಂತೇಳಿ ಇನ್ನೊಂದು ತರ ಹಾಕ್ತಾರೆ ಅಡಿಕೆ ಮರದ, ಇದು ಚೌಕ ಸಾಲು ಅಲ್ಲ ಕತ್ತರಿ ಸಾಲು. ಕತ್ತರಿ ಸಾಲಿನಲ್ಲಿ ಇನ್ನಷ್ಟು ಸ್ವಲ್ಪ ಅಡಿಕೆ ಮರಗಳ ಸಂಖ್ಯೆ ಜಾಸ್ತಿ ಇರ್ತದೆ. ಹೌದು, ಅದು ಸ್ವಲ್ಪ ಜಾಸ್ತಿ ಪ್ರಯೋಜನಕಾರಿ ಅಂತ ಕಾಣ್ತದೆ ಈ ತೆಂಕ ಬಿಸಿಲಿನ ಇದಿರುವಲ್ಲಿ, ಸಮಸ್ಯೆ ಇರುವಲ್ಲಿ ಪ್ರಯೋಜನಕಾರಿ ಅಂತ ಕಾಣುತ್ತೆ. ಮತ್ತೆ ಸ್ವಲ್ಪ ಶೇಡ್ ಬರುವಂತ ಮರಗಳನ್ನು ತೆಂಕ ಸೈಡ್ಗೆ ದಕ್ಷಿಣ ದಿಕ್ಕಿಗೆ ನೆಟ್ಟರೆ ಅದು ಸ್ವಲ್ಪ. ಯಾವ ಮರ ಸೂಕ್ತ? ಅದಕ್ಕೆ ನಾನು ಈಗ ಸದ್ಯಕ್ಕೆ ಯೋಚನೆ ಮಾಡಿದ್ರೆ ನಮ್ಮಲ್ಲಿ ಸ್ಟ್ರೈಟ್ ಆಗಿ ಹೋಗುವಂತದ್ದು ಅಶೋಕ ಮರ, ಸ್ವಲ್ಪ ಸ್ಲೋ ಆಗಿ ಬೆಳೀತದೆ, ಅದು ಹೆಚ್ಚು ಗೆಲ್ಲುಗಳು ವಿಪರೀತ ಉಪದ್ರ ಆಗುವಂತ ಗೆಲ್ಲುಗಳು ಬರುವುದಿಲ್ಲ, ಅದರಲ್ಲಿ ಸ್ಟ್ರೈಟ್ ಹೋಗ್ತದೆ, ಮುರಿಯುದಿಲ್ಲ, ಆದಷ್ಟು ಸ್ಟ್ರೈಟ್ ಹೋಗ್ತದೆ ಅದು. ಅದು ಮತ್ತೆ ಅದಕ್ಕೆ ನಾನು ಇನ್ನೊಂದು ಏನು ಅಂತ ಹೇಳಿದ್ರೆ ಅದಕ್ಕೆ ಕಾಳುಮೆಣಸಿನ ಬಳ್ಳಿಯನ್ನು ಹಬ್ಬಿಸಬಹುದು ಅಂತ ಹೇಳುವ ಒಂದು ಐಡಿಯಾ. ಯಾಕೆಂತ ಹೇಳಿದ್ರೆ ಅದು ಸ್ಟ್ರೈಟ್ ಹೋಗ್ತದೆ, ಹೌದು, ಕ್ಲಿಯರ್ ಮಾಡಿಕೊಂಡ್ರೆ ಅದು ಸಪೋರ್ಟ್ ಪ್ಲಾಂಟ್ ಆಗಿ ಆದಿತ್ತು, ವರ್ಕೌಟ್ ಆದಿತ್ತು ಅಂತೇಳಿ. ಮತ್ತೆ ಬಾಕಿ ಮಾಗ್ವಾನಿ ಅಂತದೆಲ್ಲ ನೆಟ್ಟು ಅದರಲ್ಲಿ ಗೆಲ್ಲುಗಳು ತುಂಬಾ ಬರ್ತದೆ, ಅದನ್ನ ನಾವು ಟ್ರಿಮ್ ಮಾಡುವಂತದ್ದು ನಮಗೆ ಕೆಲಸ ಸ್ವಲ್ಪ ಜಾಸ್ತಿ ಆಗುತ್ತೆ. ಒಂದು 5-6 ಫೀಟ್ ಒಂದೊಂದು ಹಾಕಬಹುದು ಅಷ್ಟು ಹಾಕಬಹುದು. ಹೆಚ್ಚು ಗೊಬ್ಬರ ತಿನ್ಲಿಕ್ಕಿಲ್ವ? ಗೊಬ್ಬರ ಸ್ವಲ್ಪ ಮಟ್ಟಿಗೆ ತಿಂದಿತ್ತು, ಆದ್ರೆ ನಮಗೆ ಈ ತೆಂಕ ಬಿಸಿಲಿನ ಸಮಸ್ಯೆಗೆ ಇಂದ ಆಗುವ ನಷ್ಟವನ್ನು ಹೋಲಿಸಿದ್ರೆ ದೊಡ್ಡ ಸಮಸ್ಯೆ ಆಗಲಿ, ಯಾಕೆಂದ್ರೆ ಅದ್ರಲ್ಲಿ ಕಾಳುಮೆಣಸು ಬೆಳೆಸಿ ಅದರಲ್ಲಿಯೂ ತಗೊಳ್ಬಹುದು ಅಂತೇಳಿ ಯೋಚನೆ. ಅಡಿಕೆ ತೋಟದಲ್ಲಿ ಕಾಳುಮೆಣಸಿನ ಮಿಶ್ರ ಬೆಳೆಯಾಗಿ ಬೆಳೀತಾ ಇದ್ರಿ, ಇದಲ್ಲದೆ ಪೂರಕವಾಗಿ ಇನ್ನೇನು ಬೆಳೆಯನ್ನ ಬೆಳೀಬಹುದು? ಅಡಿಕೆ ತೋಟದಲ್ಲಿ ಆಮೇಲೆ ಬಾಳೆ, ಕೊಕ್ಕೋ, ಆಮೇಲೆ ಸೈಡ್ ಅಲ್ಲಿ ತೆಂಗಿನ ಮರಗಳನ್ನೆಲ್ಲ ನೆಡಬಹುದು. ಮಲ್ಲಿ ಬಾಳೆಯ ಇದೆಲ್ಲ ಸ್ವಲ್ಪ ನಮಗೆ ಬೇಕಾದಷ್ಟು ಮಾತ್ರ ಉಂಟು ಅಷ್ಟೇ, ಕಮರ್ಷಿಯಲ್ ಆಗಿಲ್ಲ. ಕೊಕ್ಕೋ ಇದ್ದದನ್ನು ಸ್ವಲ್ಪ ತೆಗೆದಿದ್ದೀನಿ, ಯಾಕೆಂದ ಹೇಳಿದ್ರೆ ನಮಗೆ ಒಂದು ಅಡಿಕೆ ತೋಟದಲ್ಲಿ ಈ ಕೊಕ್ಕೆಗಳ ಸಾಗಾಟ ಸ್ವಲ್ಪ ಕಷ್ಟ ಇದೆಲ್ಲ ಇದ್ರೆ, ಆಮೇಲೆ ಕಾಳುಮೆಣಸು ಬಳ್ಳಿಗಳು ಅಷ್ಟು ಎತ್ತರ ಕೊರೆಗೆ ಯಾವುದೇ ಬೆಳೆ